ಹಾಗಿದ್ರೆ ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದವನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಸೋಪ ಮೇಡಮ್ ಅವರಿಗೂ ಧನ್ಯವಾದಗಳು ಇನ್ನೊಮ್ಮೆ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಎಲ್ಲ ರೈತ ಬಾಂಧವರುಗಳು ಧನ್ಯವಾದಗಳು, ನಮಸ್ಕಾರ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೇಳುಗರ ಪ್ರಶ್ನೆಗಳಿಗೆ ಬೆಳೆ ವಿಮೆ ಯೋಜನೆ ಈ ವಿಷಯವಾಗಿ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಎಚ್ ಬಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ. ಸಹಕಾರ ರಾಜಲಕ್ಷ್ಮಿ ಗೋನಾಳ್. ತಾಂತ್ರಿಕ ನೆರವು ಅಶುತೋಷ್ ಝಾ, ಗೋವಿಂದರಾಜ್, ಮುನಿರಾಜ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 7:21. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಕೇಳುಗರೆ, ವಿಶ್ವ ಹೃದಯ ದಿನದಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವು ದಿನಾಂಕ 29/9/2024 ಬೆಳಗ್ಗೆ 10:00 ರಾಯಚೂರಿನ ವಿಜಯ ಪಾಲಿ ಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ವಿಜಿಕೆ ಹಾರ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ನಡೆಯಲಿದೆ. ಬಿಪಿ, ಆರ್ಬಿಎಸ್, ಇಸಿಜಿ, ಬಿಎಂಐ, ಒಟು ಸ್ಯಾಚುರೇಷನ್, ಎಕೋ ಸ್ಕ್ರೀನಿಂಗ್, ಲಿಪಿಡ್ ಪ್ರೊಫೈಲ್, HbA1c ಪರೀಕ್ಷೆಗಳು ನಡೆಸಲಾಗುತ್ತದೆ. ನುರಿತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಅಜಿತ್ ವಿ ಕುಲಕರ್ಣಿ ಅವರು ಸಮಾಲೋಚನೆ ಮಾಡಲಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9482235077 ಮತ್ತೊಂದು ಸಂಖ್ಯೆ 9972460316. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಹಳ್ಳಿ ಹೊಸೂರು ಗ್ರಾಮದ ವಿವಿಧ ಕಲಾವಿದರಿಂದ ಡೊಳ್ಳಿನ ಪದಗಳನ್ನ. ಕ್ಷಮಿಸಿ ಶ್ರೋತೃ ಬಂದವರೇ, ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ರಾಘವಯ್ಯ ದಾಸರ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು. ಮುದಕಿಗೆ ಕಣ್ಣು ಕಾಣದಿಲ್ಲ, ಅತ್ತೆ ಮೇಲೆ ಸೊಸೆ ಬೆಂಕಿ. ವೇಳೆ ವೇಳಕ್ಕೆ ಅನ್ನ ನೀಡದೆ ಇದ್ದಾಳು ಮುಳ್ ಬ್ಯಾರಕಿ, ಸೊಸೆಯಂದು ಇದ್ದಾಳ ಮುಳ್ ಬ್ಯಾರಕಿ. ಎಂದು ಮಾಡಳ ಅಂಚಿಕೆ ನಾ ನಿಮ್ಮಮ್ಮನ ದರ್ಭಟ ತಡಿಯಲರೆ ಉಗತೀನಿ ಮನದು ಆಕೆ, ಸುಗುಣ ಉಗತೀನಿ ಮನದು ಆಕೆ. ಹಾಸಿಗೆಲ್ಲ ಮೈಲ ಹಾಸಿಗೆ ಹಾಸಿಗೆಲ್ಲ ಮೈಲ ನಾನೆಷ್ಟು ತೊಳೆಯಲಿ ಕೈ ಕಾಲ ನಿಮ್ಮ ಪಂದು ತಿಂದಿಲ್ಲ ಸಾಲ ನಿಮ್ಮ ಮಂದು ತಿಂದಿಲ್ಲ ಸಾಲ ಮುಣಗಿದ ಮೇಲ ಸುಗುಣ ಒತ್ತು ಮುಣಗಿದ ಮೇಲ ಹೇಳ್ತಿ ಮಾತು ಕೇಳಿ ಮರುಳುಗೇಡಿ ಗಂಡ ಮಾಡಲಿಲ್ಲ ಅನುಮಾನ ಅವನು ಮಾಡಲಿಲ್ಲ ಅನುಮಾನ ಕಂಡನು ಮುದಕೀನ ಮಗನು ಒತ್ತು ಕಂಡನು ಮುದಕೀನ ಒಳಗುವರಾಗೆ ಒಗದು ಬಂದನು ಅವಯಂತ ಬೇಮಾನ ಮಗನು ಅವಯಂತ ಬೇಮಾನ ಮಹಾದೇವನ ಕರುಣಯುತ್ತು ಮುದಕಿನ ಉಳಸಿದ ಭಗವಾನ ಉಳಸಿದ ಭಗವಾನ ಮೆಲ್ಲಗೆ ಮುದಕ್ಕೆ ಎದ್ದು ಬಂದಳು ಅಮಾವಾಸ್ಯೆಯ ದೀನ ಮುದಕ್ಕೆ ಅಮಾವಾಸ್ಯೆಯ ದೀನ ಬೀಳುತ್ತ ಬೀಳುತ್ತ ಊರಿಗೆ ಬಂದಳು ಸಾಂಬನ ದಯದಿಂದ ಮುದಕಿ ಗುರುವಿನ ದಯದಿಂದ ಹನುಮಂತ ದೇವರ ಗುಡಿಯಗೆ ಹೋಗಿ ಹೋಗಿ ಕುಂತಾಳು ಸುಮ್ಮನ ಮುದಕಿ ಹೋಗಿ ಕುಂತಾಳು ಸುಮ್ಮನ ಬೇಡಿಕೊಂಬುತ್ತಾರೆ ಅಡ್ಡ ಬಿದ್ದು ಬೇಡಿಕೊಂಬುತ್ತಾರೆ ಅಡ್ಡ ಬಿದ್ದು ಸ್ವಾಮಿ ವರವು ಕೊಡು ನಮಗೊಂದು ಸ್ವಾಮಿ ವರವು ಕೊಡು ನಮಗೊಂದು ನಾವು ತರತೀವಿ ಕನ್ನ ಒಡೆದು ನಾವು ತರತೀವಿ ಕನ್ನ ಒಡೆದು ಇನ್ನರ್ಧ ಹೂವಂದಳ ಮುದಕಿ ಒಳಲಿಂದ ಹೂವಂದಳ ಮುದಕಿ ಒಳಲಿಂದ ದೇವರು ಮಾತಾಡಿತಂತ ಕಳ್ಳರು ಕುಶಲಿಂದ ಹೊಂಟಾರು ಕಳ್ಳರು ಹಂದಿಕಿಂದ ಹೊಂಟಾರು ಸೌಕಾರನ ಅಂಗಡಿ ಒಡೆದು ಲಘು ಮಾಡೇ ಜಲ್ದ ಕಳ್ಳರು ಲಘು ಮಾಡೇ ಜಲ್ದ ಬೆಳ್ಳಿ ಬಂಗಾರ ರೂಪಾಯಿ ತಗೊಂಡು ಒಂಟರು ಒಣಬಿದ್ದು ಕಳ್ಳರು ಒಂಟರು ಒಣಬಿದ್ದ ಹನುಮಂತ ದೇವರ ಎದುರಿಗೆ ಮಗಿ ಇಟ್ಟು ನಡೆದರು ಕೈ ಮುಗಿದು ಕಳ್ಳರು ನಡೆದರು ಕೈ ಮುಗಿದ ಮೆಲ್ಲಗೆ ಮುದಕ್ಕೆ ಮಗಿ ತಗೊಂಡು ಕೈ ಊರಿ ಎದ್ದು ಮುದಕ್ಕೆ ಕೈ ಊರಿ ಎದ್ದ ಮನೆಗೆ ಬಂದಳು ಸಾಂಬನಾಲಯದಿಂದ ಮುದಕಿ ಗುರುವಿನ ದಯದಿಂದ ಏಳುತ್ತ ಬೀಳುತ್ತ ಮನೆಗೆ ಬಂದಳು ಸಾಂಬನ ದಯದಿಂದ ಮುದಕಿ ಗುರುವಿನ ದಯದಿಂದ ಸೊಸೆನೆಬ್ಬುಸ್ತಾಳೆ ಲಗ್ಗಿ ನೀ ಕದ ತೆರೆಯಬೇಗ ಸೊಸೆಯೇ ಕದ ತೆರೆಯಬೇಗ ಎತ್ತರಿಗಾದಳು ಸೊಸೆಯಾದ ಎತ್ತರಿಗಾದಳು ಸೊಸೆಯಾದ ತಿವುದಾಳು ತನ್ನ ಗಂಡನಿಗೆ ತಿವುದಾಳು ತನ್ನ ಗಂಡನಿಗೆ ನನಗೆ ಮತ್ತೆ ಮೂಲ ಮಾಡುತ್ತಿ ನನಗೆ ಕೊಲ್ಲಿ ಬಂದರೆ ಬಿಟ್ಟು ಬಂದಿದ್ದಿ ನಿನಗೆ ನಾಚಿಕಿಲ್ಲ ಸುಗುಣ ನಿನಗೆ ನಾಚಿಕಿಲ್ಲ